ಒರಿಸ್ಸಾ, ತ್ರಿಪುರಾ, ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಅಲ್ಲದೆ ಕೇರಳ, ಆಂಧ್ರಪ್ರದೇಶದ ಕೆಲವೊಂದು ಭಾಗಗಳಲ್ಲಿ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿಯೂ ಕೂಡ ಬೆಳೀತದೆ. ಹಳದಿ ಬಿದಿರು ಅತಿ ಹೆಚ್ಚು ಬೆಳಕು ಬೀಳುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹದ್ದು. ಆದರೂ ಗಿಡವು ನೆಟ್ಟು ಸ್ವಲ್ಪ ದೊಡ್ಡವಾಗುವವರೆಗೆ ನೆರಳು ಬಿದಿರು ತಡೆಯಬಲ್ಲದು. ಬರದ ಪ್ರದೇಶಗಳಲ್ಲಿ, ಬೆಂಕಿಗೆ ಆಹುತಿಯಾಗಿರುವಂತಹ ಪ್ರದೇಶಗಳಲ್ಲಿ, ತಾಂತ್ರಿಕ ತೊಂದರೆಯಿಂದ ಹಾನಿಯಾದ ಪಕ್ಷದಲ್ಲಿ ಬೇಗನೆ ಮರು ಚಿಗುರುವಂತಹ ವಿಶಿಷ್ಟ ಗುಣವನ್ನು ಇದು ಹೊಂದಿದೆ. ಸಾಮಾನ್ಯವಾಗಿ ಎಲ್ಲ ಬಿದಿರುಗಳು 8-36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬೆಳೆಯುವಂತಹದ್ದು. ಮಳೆಯ ಪ್ರಮಾಣವು ಕೂಡ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸರಾಸರಿ 1020 ಮಿಲಿಮೀಟರ್ಗಿಂತ ಹೆಚ್ಚಾಗಿ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ. ಈ ಹಳದಿ ಬಿದಿರು ಸಾಧಾರಣವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣಿನಿಂದ ಜೇಡಿ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೀತದೆ. ಕೆಳಪದರು ಸಸ್ಯವಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು, ಅರೆ ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರುವ ಕಾಡುಗಳಲ್ಲಿ ಸಹಜವಾಗಿ ಇದು ಕಂಡುಬರುತ್ತವೆ. ಹಳದಿ ಬಿದಿರನ್ನು ಬೀಜದಿಂದ, ನೈಸರ್ಗಿಕವಾಗಿ ಬೆಳೆದಿರುವಂತಹ ಸಸಿ ಮರಿಗಳಿಂದ ಮತ್ತು ಸಸ್ಯದ ಭಾಗಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಬೀಜದಿಂದ ಅಭಿವೃದ್ಧಿಪಡಿಸುವುದಿದ್ರೆ ಬೀದರಿನಲ್ಲಿ 2 ವಿಧದ ಹೂಗಳಾಗುವುದನ್ನು ನಾವು ಗಮನಿಸಬಹುದು. ಬೀದರಿನಲ್ಲಿ ಕೆಲವು ರೆಂಬೆ ಕೊಂಬೆಗಳಲ್ಲಿ ಹೂ ಬಿಡುತ್ತದೆ ಮತ್ತು ಪೂರ್ತಿ ಸಸ್ಯ ಭಾಗಗಳಲ್ಲಿ ಹೂ ಬಿಡುತ್ತದೆ. ಯಾವ ಬಿದಿರು ಎಲ್ಲ ಗಿಡಗಳಲ್ಲಿ ಹೂ ಬಿಡುತ್ತದೆಯೋ ಅಂತಹ ಬಿದಿರು ಕೆಲವು ಸಮಯದ ನಂತರ ಸತ್ತು ಹೋಗ್ತದೆ. ಅಂತಹ ಬಿದಿರಿನಿಂದ ಉಂಟಾಗಿರುವಂತಹ ಬೀಜಗಳು ನೆಲಕ್ಕೆ ಬಿದ್ದು ಮೊಳಕೆಯೊಡೆಯುವ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ಕೆಲವೊಂದು ಬಿದಿರುಗಳಲ್ಲಿ ಅಷ್ಟೇ ಹೂ ಬಿಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಅಂತಹ ಬಿದಿರಿನ ಬೀಜಗಳನ್ನು ಸಂಗ್ರಹಿಸುವಂತಹದ್ದು ಒಳ್ಳೆಯದು. ಹಾಗೆ ನೈಸರ್ಗಿಕವಾಗಿ ಸಸಿಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಎಳೆ ವಯಸ್ಸಿನ ಸಸಿಗಳನ್ನು ಬೇರು ಸಮೇತ ಸಲಿಕೆಯ ಸಹಾಯದಿಂದ ತೆಗೆದು ಸಸಿ ಮಡಿಯಲ್ಲಿ ಅಥವಾ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನೆಟ್ಟು ಪೋಷಿಸಬೇಕು. ಅವುಗಳನ್ನು ನೀರನ್ನು ಕೊಟ್ಟು ಮುಖ್ಯ ಭೂಮಿಯಲ್ಲಿ ನೆಡಬಹುದು. ಕಾಂಡ ಮತ್ತು ಬೇರು ಭಾಗಗಳಿಂದ ಅಥವಾ ರೈಸೋಮ್, ಇದು ಸರ್ವೇ ಸಾಮಾನ್ಯವಾದಂತಹ ಪದ್ಧತಿ. ಈ ಪದ್ಧತಿಯಲ್ಲಿ ತುಂಬಾ ಸಮಯ ತೆಗೆದುಕೊಳ್ಳುವುದರ ಜೊತೆಗೆ ಹೆಚ್ಚಿನ ಕೆಲಸವೂ ಕೂಡ ಆಗ್ತದೆ. ರೆಂಬೆಯ ತುಂಡುಗಳಿಂದ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಇದು ಒಂದು ಪರ್ಯಾಯ ರೀತಿಯ ಸಸ್ಯಾಭಿವೃದ್ಧಿ ವಿಧಾನವಾಗಿದೆ. ಇದರಲ್ಲಿ ಸಸಿಗಳ ಬಹುಗುಣಗೊಳಿಸುವುದಕ್ಕೆ ಎಲ್ಲ ಬಿದಿರು ಜಾತಿಗಳಲ್ಲಿ ಇದು ಉಪಯುಕ್ತವಾಗಿದೆ. 2-3 ವರ್ಷಗಳ ಹಳೆಯದಾದ ಬೆಳೆದಿರುವಂತಹ ಬಿದಿರಿನ ತುಂಡುಗಳಿಂದ ಮತ್ತು ರೆಂಬೆಗಳಲ್ಲಿ 2-3 ಕಣ್ಣುಗಳನ್ನು ಬಿಟ್ಟು ತುಂಡರಿಸಬೇಕು. ಉತ್ತಮವಾದ ಬಿದಿರಿನ ತುಂಡುಗಳೆಂದರೆ ಯಾವ ಬಿದಿರಿನ ಕೆಳಭಾಗದ ತುಂಡುಗಳನ್ನು ಆಯ್ಕೆ ಮಾಡಿ ಜೊತೆಗೆ ದಪ್ಪಗಿರುವ ಕಾಂಡವನ್ನು ಆಯ್ಕೆ ಮಾಡಿದಾಗ ಬಿದಿರಿನ ಚಿಗುರುವಿಕೆಯ ಪ್ರಮಾಣ ಹೆಚ್ಚಾಗಿರುತ್ತದೋ ಅಂತಹ ತುಂಡುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಸುಮಾರು 2 ಅಡಿ ಉದ್ದ ಅಗಲ ಇರುವಂತಹ ಗುಂಡಿಗಳಲ್ಲಿ ಬಿದಿರಿನ ಸಸಿಯನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ 6-8 ವರ್ಷಕ್ಕೆ ಮೊದಲನೇ ಕಟವನ್ನು ಮಾಡಬಹುದು ಹಾಗೂ ಅನಂತರದ 4 ವರ್ಷ ಬಿಟ್ಟು 2ನೇ ಕಟವನ್ನು ಮಾಡಬಹುದು. ಬಿದಿರಿನ ಉಪಯೋಗಗಳ ಬಗ್ಗೆ ಹೇಳುವುದಿದ್ರೆ ಸುಮಾರು 1,500 ವಿವಿಧ ಉದ್ದೇಶಕ್ಕೆ ಇದನ್ನು ಬಳಸಲಾಗ್ತದೆ. ಕೃಷಿಯಲ್ಲಿ ಮುಖ್ಯವಾಗಿ ಬಿದಿರನ್ನ ಅಧಿಕ ಪ್ರಮಾಣದಲ್ಲಿ ಉಪಯೋಗಿಸಲಾಗ್ತದೆ. ಅದರಲ್ಲಿ ಬುಟ್ಟಿ ತಯಾರಿಸುವಂತಹದ್ದು, ನೊಗ ತಯಾರಿಕೆ, ದವಸ ಧಾನ್ಯಗಳನ್ನು ಗಾಳಿಯಲ್ಲಿ ತೂರುವುದಕ್ಕೆ ಮತ್ತು ಇತರ ಕರಕುಶಲ ವಸ್ತುಗಳನ್ನು ತಯಾರಿಸುವುದಕ್ಕೆ ಇದನ್ನು ಉಪಯೋಗಿಸಲಾಗ್ತದೆ. ಗುಡಿಸಲು ಕಟ್ಟುವುದಕ್ಕೆ, ಜೀವಂತ ಬೇಲಿಯ ನಿರ್ಮಾಣಕ್ಕೆ ಮತ್ತು ತಿನ್ನುವ ಆಹಾರ ಪದಾರ್ಥವಾಗಿಯೂ ಕೂಡ ಇದನ್ನು ಬಳಸಲಾಗ್ತದೆ. ನಗರಗಳಲ್ಲಿ ಬಿದಿರನ್ನ ಮನೆಗಳ ನಿರ್ಮಾಣಕ್ಕೆ, ಮನೆಗಳನ್ನು ಅಲಂಕರಿಸುವುದಕ್ಕೆ ಮತ್ತು ಪೀಠೋಪಕರಣಗಳಿಗಾಗಿ ಮತ್ತು ಕರಕುಶಲಕ್ಕಾಗಿ ಇದನ್ನ ಬಳಸಲಾಗ್ತದೆ. ಪ್ರಮುಖವಾಗಿ ಬಿದಿರನ್ನು ಬೆಳೆಯುವಂತಹ ಉದ್ದೇಶ ಅಂತಂದ್ರೆ ಕಾಗದದ ಕಾರ್ಖಾನೆಗೆ ಇದನ್ನ ಒದಗಿಸಲಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಶ್ಯಾಮ್ ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಂಗ್ರಾಮದಲ್ಲಿಗೆ ಘನಪರಾಕ್ರಮಿ ಎನಿಸಿ ಜಗದಿಯೇ ಮುಖ್ಯ ಮನುಜರೆಲ್ಲರ ಗೆಲಿದು ಅನಿಮಿಷರಗ ಮುಖ್ಯ ಮನುಜರೆಲ್ಲರ ಗೆಲಿದು ಮುನಿಪ ಅತ್ರಿಜ ನಿತ್ಯ ವರದಿ ದತ್ತಾತ್ರೇಯ ಮುನಿಗಳಿಂದ ವರಗಳನ್ನು ವಿದ್ಯೆಯನ್ನು ಪಡೆದಂತಹ ಕಾರ್ತವೀರ್ಯ ದಿಗ್ವಿಜಯವನ್ನು ಮಾಡಿ ಸಕಲ ಭೂಪೂಜರನ್ನೆಲ್ಲ ಗೆದ್ದು ಸಂತೋಷದಿಂದ ಓಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ ಓಲಗಕ್ಕೆ ಅವನ ಮಡದಿಯರಾದಂತಹ ಎಲ್ಲ ರಾಣಿವಾಸದವರು ಬರುತ್ತಾರೆ. ಬಂದಂತಹ ರಾಣಿಯರನ್ನು ಕಾರ್ತವೀರ್ಯ ಪ್ರಶ್ನಿಸುತ್ತಾನೆ. ಮಡದಿ ಮಣಿಯರೇ ನೀವು ನಡೆ ತಂದುದೇನೋ ನೀವು ನಡೆ ತಂದುದೇನೋ ಸುವರಳವಲ್ಲ ಅಂತ ನಿಮ್ಮೆಡೆಗಾಗಿ ಬಂದಿಗೆ ಬೆಲ್ಲ ತನು ಶ್ರಮವನ್ನು ಸಹಿಸುವರಳವಲ್ಲ ಏನು ತ ನಿಮ್ಮೆಡೆಗಾಗಿ ಬಂದಿಗೆ ಬೆಲ್ಲ ಇನಿಯ ನೀ ಆಲಿಸು ಸರಿ ಬಂತು ನೀವೆಂದ ಮಾತು ರಾಣಿಯರು ಜಲಕೇಳಿಯಾಡಬೇಕು ಎಂದು ಆಸೆ ಪಟ್ಟದ್ದರಿಂದ ಕಾರ್ತವೀರ್ಯ ಎಲ್ಲಾ ರಾಣಿಯರನ್ನು ಸೇರಿಸಿಕೊಂಡು ಜಲಕೇಳಿಗೆ ಹೊರಡುತ್ತಾನೆ. ಪುರದ ರಕ್ಷಣೆಗೆ ಚಾರಕನೊಬ್ಬನನ್ನು ನೇಮಿಸಿ ಎಲ್ಲರೂ ಕೂಡ ನರ್ಮದಾ ನದಿ ತೀರಕ್ಕೆ ಜಲಕೇಳಿಯಾಡುವುದಕ್ಕೆ ಹೊರಡುತ್ತಾರೆ. ಅತ್ತ ಲಂಕೆಯಲ್ಲಿ ದಶಕಂಠನಾದಂತಹ ರಾವಣ ಓಲಗಸ್ತನಾಗಿ ದಿಗ್ವಿಜಯವನ್ನು ಮಾಡಿ ಸುರನರೋರಗರನ್ನು ಗೆದ್ದು ತಾನೇ ಶ್ರೇಷ್ಠ ತಾನೇ ಪರಾಕ್ರಮವಂತ ಎಂದು ಮೆರೆಯುತ್ತಿರುತ್ತಾನೆ. ತನ್ನನ್ನು ಮೀರಿಸಿದಂತಹ ಭಟರು 14 ಲೋಕಗಳಲ್ಲಿಯೂ ಯಾರೂ ಇಲ್ಲ ಎಂಬಂತಹ ಅಹಂಕಾರದಿಂದ ರಾವಣನಿರುದ್ದಾಗ ತಮ್ಮನಾದಂತಹ ವಿಭೀಷಣ ಅಸುರೇಂದ್ರ ಕೇಳು ನುಡಿಯ ಸಂಗರಕ್ಕೆ ಅಸುರಹರನೇಕೆ ಜೀಯ ಅಸಮ ಸಾಹಸಿಗರು ಬಹಳಷ್ಟು ಮಂದಿ ಇನ್ನೂ ಪ್ರಪಂಚದಲ್ಲಿದ್ದಾರೆ. ಮಹಿಷ್ಮತಿಯ ಅರಸನಾದಂತಹ ಕಾರ್ತವೀರ್ಯ ಬಹಳಷ್ಟು ಪ್ರಸಿದ್ಧಿವೆತ್ತಿದ್ದಾನೆ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ ಎಂದಾಗ ಕಾರ್ತವೀರ್ಯನನ್ನು ಎದುರಿಸಬೇಕು ಅವನನ್ನು ಸೋಲಿಸಬೇಕು ಎಂಬ ಒಂದೇ ಉದ್ದೇಶದಿಂದ ಸೇನಾ ಸಮೇತನಾಗಿ ಮಹಿಷ್ಮತಿಗೆ ಬರುತ್ತಾನೆ. ಅಲ್ಲಿ ಕಾರ್ತವೀರ್ಯ ಇಲ್ಲದೇ ಇರುವುದನ್ನು ಕಂಡು ಸಂದೇಶಚರನಲ್ಲಿ ವಿಚಾರವನ್ನು ತಿಳಿಸಿದಾಗ ಕಾರ್ತವೀರ್ಯ ನರ್ಮದಾ ತೀರದಲ್ಲಿ ಜಲಕೇಳಿಯಾಡುತ್ತಾ ಇರಬಹುದು ಈಗ ತಾನೇ ಬರುತ್ತಾನೆ ಎಂದಾಗ ಅಷ್ಟು ಸಮಯವಿಲ್ಲ ನಾನೇ ಹೋಗುತ್ತೇನೆ. ನರ್ಮದಾ ತೀರಕ್ಕೆ ರಾವಣ ಸೇನಾ ಸಮೇತನಾಗಿ ಬರುತ್ತಾನೆ. ಹೊತ್ತು ಮಧ್ಯಾಹ್ನವಾದದ್ದರಿಂದ ಶಿವಪೂಜೆ ಮಾಡಬೇಕು ಎಂದು ಸ್ನಾನಾದಿಗಳನ್ನು ತೀರಿಸಿ ಪೂಜೆಗೆ ಕುಳಿತುಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಕಾರ್ತವೀರ್ಯ ಜಲಕೇಳಿಯಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. ಬನಿ ಬನಿ ಬರಿ ಅಳಿರ Thank you. ಜಲಕೇಳಿಯಾಡುವುದಕ್ಕೆ ಬೇಕಾದಷ್ಟು ನೀರಿಲ್ಲ ಎಂದು ರಾಣಿಯರು ದೂರಿದಾಗ ಕಾರ್ತವೀರ್ಯ ತನ್ನ ಸಹಸ್ರ ಬಾಹುಗಳಿಂದ ನರ್ಮದಾ ನದಿಯ ನೀರನ್ನು ಅಡ್ಡಗಟ್ಟಿ ರಾಣಿಯರೊಡನೆ ಜಲಕೇಳಿಯಾಡುತ್ತಾನೆ. ಇತ್ತ ಕಡೆ ರಾವಣ ಶಿವಪೂಜೆಗಾಗಿ ನದೀ ತಟದಲ್ಲಿ ಕುಳಿತಿದ್ದಾಗ ಜಲಕೇಳಿಯ ನೀರು ನದಿಯಲ್ಲಿ ಮೇಲುಕ್ಕಿ ಹರಿದು ಪೂಜೆಗಾಗಿರಿಸಿದ್ದಂತಹ ಶಿವಲಿಂಗವನ್ನು ತೋಯಿಸುತ್ತದೆ. ಸಿಟ್ಟಿಗೆದ್ದಂತಹ ರಾವಣ ಚಾರಕನನ್ನು ಕರೆದು ಕಾರಣ ತಿಳಿಯುವುದಕ್ಕೆ ಹೇಳುತ್ತಾನೆ. ಕಾರ್ತವೀರನು ರಾಣಿಯರೊಡನೆ ಜಲಕೇಳಿಯಾಡುವ ವಿಚಾರ ರಾವಣನಿಗೆ ಗೊತ್ತಾಗುತ್ತದೆ. ಶಿವಪೂಜೆಯಿಂದೆದ್ದಂತಹ ರಾವಣ ಕಾರ್ತವೀರನೊಡನೆ ಯುದ್ಧಕ್ಕಾಗಿ ಬರುತ್ತಾನೆ. ನರಪತಿ ಕಾಣುತ್ತ ಸಲಿಲವನು ಸಾಧಿ ಬೇಗದಿತಾ ಬಿಟ್ಟು ನಿಜ ಸದಿಯ ರೂಪದ ನವನು ತೋ ಸೆರೆಯಲ್ಲಿಡುತ್ತಾನೆ. ಈ ವಿಚಾರವನ್ನು ತಿಳಿದಂತಹ ರಾವಣನ ತಂದೆಯಾದಂತಹ ಪೌಲಸ್ತ್ಯನು ರಾವಣನನ್ನು ಬಿಡಿಸಿಕೊಂಡು ಹೋಗುವರೇ ಬರುತ್ತಾನೆ. ಗುರುಗಳಾದಂತಹ ಪೌಲಸ್ತ್ಯರು ಬರುವುದನ್ನು ಕಂಡು ಕಾರ್ತವೀರ್ಯ ಅವರನ್ನು ಸತ್ಕರಿಸುತ್ತಾನೆ. ಪರಮ ಪಾವನ ನಿಮ್ಮ ದರ್ಶನದಿಂದೆಲ್ಲ ನಾಶನ ಜನ್ಮ ಸಫಲ ಒರೆವುದೆನ್ನೇ ನಿತ್ತ ಬಂದ ಕಾರಣವೇನು ಒರೆವುದಿನ್ನೇ ನಿತ್ತ ಬಂದ ಕಾರಣವೇನು ಬಂದ ಕಾರಣವೇನು ಕರುಣದೋಳರು ಗೆನ್ನಲೆಂದ ಅರಸಕ್ಕೆ ನೀ ನಿಂದು ತನ್ನ ಗುರುತರ ಶಿಷ್ಯನು ಎಂದ ಬಂದಿಯೇ ಗುರು ದಕ್ಷಿಣಯನು ಪರಿದಾದಿ ಕೊಡು ಎನ್ನಲೊರೆದನು ಭೂಮಿ ಪಾ ಮೆಚ್ಚಿದಕ್ಕೆ ಭೂರಮಣ ನಿನ್ನ ಭಕ್ತಿಗೆ ಸುಗುಣ ನಿನ್ನ ಹೆಚ್ಚಿನ ಭಕ್ತಿಗೆ ಸುಗುಣ ಗುರುಗಳಾದಂತಹ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು, ಏನಾಗಬೇಕು ಎಂದು ಕೇಳಿದಾಗ ನನ್ನನ್ನು ನೀನು ಗುರು ಸಮಾನ ಎಂದು ಒಪ್ಪಿಕೊಳ್ಳುವುದಾದರೆ ಗುರುದಕ್ಷಿಣೆಯಾಗಿ ನನ್ನ ಮಗನಾದಂತಹ ರಾವಣನನ್ನು ನೀನು ಸೆರೆಬಿಡಬೇಕು ಎಂದು ಕೇಳುತ್ತಾನೆ. ಭೂರಮಣನಾದಂತಹ ಕಾರ್ತವೀರ್ಯ ಚಕ್ರವರ್ತಿಯಾಗಿ ಮೆರೆದಾಡಿ ರಾವಣನನ್ನು ಸೆರೆ ಹಿಡಿದು ಆಮೇಲೆ ಪೌಲಸ್ತ್ಯರು ಬಂದು ಕೇಳಿದಾಗ ಅವರಿಗೆ ಗುರುದಕ್ಷಿಣೆ ಎಂಬಂತೆ ಕಾರ್ತವೀರ್ಯನ ಸೆರೆಯನ್ನು ಬಿಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ರಾವಣನನ್ನು ಮಿತ್ರ ಎಂದು ಒಪ್ಪಿಕೊಂಡು ಸಂತೋಷವಾಗಿ ಅವನನ್ನು ಪೌಲಸ್ತ್ಯನೊಡನೆ ಒಪ್ಪಿಸಿ ಕಳುಹಿಸಿಕೊಡುತ್ತಾನೆ. ಮಂಗಲ ಪದ್ಯ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿಯೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿಯೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ ಶ್ರೀನಿವಾಸಾಯ ಮಂಗಲೋ ಮಂಗಲೋ ಮಂಗಲಲಕ್ಷ್ಮೀ ಲೋಲನಿಗೆ ಜಯ ಮಂಗಲ ವೇಣು ವಿನೋದನಿಗೆ ಮಂಗಲ ವೇಣು ವಿನೋದನಿಗೆ ಮಂಗಲ ಮಾದಕಟ್ಟೆ ನಿವಾಸಗೆ ಮಂಗಲ ಶ್ರೀ ವಿಷ್ಣು ಮೂರ್ತಿಗೆ ಶ್ರೀನಿವಾಸನಿಗೆ. ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಕಾರ್ತವೀರ್ಯಾರ್ಜುನ ಕಾಳಗ. ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಚೆಂಡೆ ದಂಬೆ ಈಶ್ವರ ಶಾಸ್ತ್ರಿ, ಮದ್ದಳೆ ಗುಂಡ್ಯಡ್ಕ ರಾಮಕೃಷ್ಣ ಭಟ್, ನಿರೂಪಣೆ ಗುಂಡ್ಯಡ್ಕ ಈಶ್ವರ ಭಟ್. ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ರಬ್ಬರ್ ಟ್ಯಾಪಿಂಗ್ ಕುರಿತು ಕಾರ್ಕಳದ ರಾಧಾಕೃಷ್ಣ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ಈಗ ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಚಿ ಉದಯಶಂಕರ್ ಅವರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಚಂದ್ರನ ದುಃಖವ ಕಳೆದವನಲ್ಲದೆ ನಿನ್ನ ದುಃಖವನ್ನು ಕಳೆಯಲು ಅವನಿಗ ಸಾಧ್ಯವೇ. ರಾಮಚಂದ್ರನ ದುಃಖವ ಕಳೆದವನಲ್ಲವೇ, ನಿನ್ನ ದುಃಖವನು ಕಳೆಯಲು ಅವನಿಗ ಸಾಧ್ಯವೇ? ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ, ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ? ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ? ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ? ಆಂಜ